ನಿರಂತರವಾಗಿ ನಮ್ಮ ರೈತರಿಗೆ ಆದಾಯ ತರ್ತದೆ ಅಂತ ಹೇಳಿ ಒಟ್ಟಿನಲ್ಲಿ ಈ ಒಂದು ಕಾಕಡ ಹೂವಿನ ಬೆಳೆ ಬೇಸಾಯದಿಂದ ಜೀವನ ಹೇಗೆ ಸಾಕ್ತಾ ಇದೆ? ಟೋಟಲಿ ಒಂದು ರೀತಿ ಹೇಳ್ಬೇಕಂದ್ರೆ ನಮ್ಮ ತಂದೆ ತಾಯಿ ಇದ್ರು, ನಮ್ಮ ತಂದೆ ತಾಯಿ ಇದ್ದಾಗ ನಮ್ದು ಬರೀ ಭತ್ತ ನೆಲ್ಲೋ ಕಡ್ಲಿ ಭತ್ತ ನೆಲ್ಲೋ ಕಡ್ಲಿ ಇಷ್ಟು ಹೋಗ್ಬಿಟ್ಟಿದ್ರು. ನಾವು ಫಸ್ಟ್ ಬಂದು ಬರೀ 10 ಗಂಟೆ ನಾವು ಮೊದಲು ತೋಟ ಮಾಡಿದಾಗ ಅವತ್ತಿನ ದಿನಮಾನಗಳಲ್ಲಿ ನಾವು ನಮಗೆ ಊಟ ಮಾಡಲಿಕ್ಕೆ ಒಂದು ತೊಂದರೆ ಇತ್ತು ಸರ್. ಯಾವಾಗ ನಮಗೆ ಈ ಮಲ್ಲಿಗೆಯನ್ನು ನಾವು ನಾಟಿ ಮಾಡಿದ ತಕ್ಷಣಕ್ಕೆ ನಮ್ಮ ಮನೆಯಲ್ಲಿ ನನ್ನದಿರ್ಬೋದು ನಮ್ಮ ತಮ್ಮನ ಓದಿಗೆ ಸಹಿತ ಅದು ಅನುಕೂಲ ಆಗಿ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ತಮ್ಮ ಒಬ್ಬ ಟೀಚರು ಇದೇ ಕಾಕಡಲ್ಲಿದ್ದ. ನನ್ನ ಮದುವೆ 30,000 ರೂಪಾಯಿ ಒಬ್ಬ ರೈತ ಅಡ್ವಾನ್ಸ್ ಕೊಟ್ಟರು. ನಮ್ಮ ತಮ್ಮನ ಮದುವೆ ಮಾಡೀವಿ, ನಮ್ಮ ತಂಗಿ ಮದುವೆ ಮಾಡೀವಿ. ಇವತ್ತು ನಾವೇನಾದರೂ ಮನೆಗೇನೆ ಕಡ್ಕೊಂಡು ಆರಾಮಾಗಿ ಇರ್ಬೇಕಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಕಾಕಡ ಹೂವೇ ಕಾರಣ ಸರ್. ಭತ್ತ ನಮಗೆ ಊಟ ಮಾಡೋಕ್ಕಾಗುತ್ತಾ, ಕಾಕಡ ನಮ್ಮೆಲ್ಲ ಏನು ಇನ್ನುಳಿದ ಕ್ರೋಢೀಕರಣಕ್ಕೆ ಕಾಕಡ ನಮಗೆ ನಮಗೆ ಅಷ್ಟೇ ಅಲ್ಲ ಸರ್, ನಮ್ಮ ಕಂಪಸಾಗರ ಗ್ರಾಮಕ್ಕೆ ಒಂದು ಆಧಾರವಾಗಿರ್ತಕ್ಕಂಥ ಒಂದು ಬೆಳೆ. ಕಂಪಸಾಗರ ಸುತ್ತಮುತ್ತಲು ಇರ್ತಕ್ಕಂಥ ರೈತರಿಗೆ ಮಾದರಿಯ ಗ್ರಾಮ ಆಗೈತಿ. ಇವತ್ತು ಅಗಳಕೆರೆ ಇರ್ಬೋದು, ಶೂಪ್ರ ಇರ್ಬೋದು, ಹುಲಿಗೆ ಇರ್ಬೋದು, ಇಟ್ನಾಳ ಇರ್ಬೋದು, ಈ ಕಂಪಸಾಗರ ಗ್ರಾಮದಿಂದನ ಎಲ್ಲರೂ ಒಂದು ತಮ್ಮ ಜೀವನವನ್ನು ರೂಪಣೆ ಮಾಡ್ಕೊಳಕತ್ತಾರೆ ಈ ಕಾಕಡಲ್ಲಿದ್ದ. ಒಟ್ಟಿನಲ್ಲಿ ಕಾಕಡ ಹೂವಿನ ಬೇಸಾಯದಿಂದ ಸುಖವಾಗಿದ್ದೀರಿ. ಸುಖದ ಮಧ್ಯೆ ಕೂಡ ಬರುವಂಥ ಎಲ್ಲ ಕಷ್ಟಗಳ ನಷ್ಟಗಳನ್ನು ಕೂಡ ಅಷ್ಟೇ ಸಮಾನ ಮನಸ್ಕ ಭಾವನೆಯಿಂದ ಎದುರಿಸಿ ಮೆಟ್ಟಿ ನಿಲ್ಲುವಂಥ ಒಂದು ಜೀವನ ತಮ್ಮದಾಗಿದೆ. ಹಾಗಾಗಿ ತಾವು ಬೇರೆ ಬೇರೆ ಬೆಳೆಗಳ ಜೊತೆಗೆ ಮುಖ್ಯ ಬೆಳೆಯಾಗಿ ಈ ಕಾಕಡ ಬೆಳೆಯಲ್ಲಿ ಕಂಡುಕೊಂಡಂಥ ಅನುಭವವನ್ನು ನಮ್ಮ ಎಲ್ಲ ರೈತರೊಂದಿಗೆ ತಾವು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ಅಂಜಿನಪ್ಪ ಬೆಂಕಿ ಅವರೇ. ಧನ್ಯವಾದ ಸರ್, ನಮಸ್ಕಾರ ಸರ್. ಇದುವರೆಗೆ ಕಾಕಡ ಹೂ ಬೆಳೆಯ ಅನುಭವ ಕುರಿತು ಅಂಜನಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಿ ಪ್ರಸಾದ್. ಈಗ ಕೇಳಿ ಭತ್ತದ ಸಸಿ ಮಡಿಯಲ್ಲಿ ಕಂಡುಬರುವ ಕಣಿಹುಳುವಿನ ಬಾಧೆ ಮತ್ತು ಅದರ ಲಕ್ಷಣ ಕುರಿತು ಕೀಟಶಾಸ್ತ್ರಜ್ಞರಾದ ಡಾ ಸಂಜಯ್ ಹುರುಳಿ ಅವರೊಂದಿಗೆ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಸಂಜಯ್ ಹುರುಳಿ ಅಂತೇಳಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇದರ ಅಡಿಯಲ್ಲಿ ಬರ್ತಕ್ಕಂಥ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಾನು ಕೀಟ ತಜ್ಞನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ರೈತರಿಗೆ ಈ ಭತ್ತದ ಸಸಿಮಡಿಯಲ್ಲಿ ಬರ್ತಕ್ಕಂಥ ಕನೆ ಹುಳುವಿನ ಬಾಧೆ ಮತ್ತು ಅದರ ಲಕ್ಷಣ ಹೇಗಿರುತ್ತೆ ಮತ್ತು ಅದನ್ನ ನಾವು ಯಾವ ತರ ನಿರ್ವಹಣೆಯನ್ನ ಮಾಡ್ತಾ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಕೊಡಲು ಇಚ್ಛಿಸ್ತಾ ಇದ್ದೇನೆ. ಒಂದು ಸದ್ಯ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಭತ್ತವನ್ನ ಪ್ರಮುಖವಾಗಿ ವಾಣಿಜ್ಯ ಬೆಳೆಯಾಗಿ ರೈತರು ಬೆಳೀತಾ ಇದ್ದಾರೆ. ಪ್ರತಿ ವರ್ಷ ಭತ್ತವನ್ನ ಬೆಳೆತಕ್ಕಂಥ ರೈತರಿಗೆ ಯಾವುದಾದ್ರು ಒಂದು ಸಮಸ್ಯೆ ಎದುರಾಗ್ತಾ ಇರುತ್ತೆ. ಹೋದ ವರ್ಷ ನೀವು ನೋಡಿದ್ರೆ ಈ ಭತ್ತದಲ್ಲಿ ಕಾಡಿಗೆ ರೋಗ ಬಂದು ಕೆಲವೊಂದಿಷ್ಟು ರೈತರು ನಷ್ಟವನ್ನು ಅನುಭವಿಸಿದ್ರು. ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಅಂದ್ರೆ 2020ರಲ್ಲಿ ಮುಂಗಾರಿನಲ್ಲಿ ಹಚ್ಚಿದಂತ ಅಥವಾ ಬಿತ್ತಿದಂತ ಭತ್ತಕ್ಕೆ ಈ ದುಂಡಾನು ರೋಗ ಆಗ್ಲಿ, ಕನೆಹುಳು ಪ್ರಪ್ರಥಮ ಬಾರಿಗೆ ಈ ಸಲ ಏನಾಗಿದೆ, ಈ ಕನೆಹುಳದ ಬಾಧೆ ಜಾಸ್ತಿ ಆಗಿ ಬಹಳಷ್ಟು ರೈತರು ಏನಂದ್ರೆ ಭತ್ತದಲ್ಲಿ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಈ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ 2020ರಲ್ಲಿ ಬೆಳೆದ ಒಂದು ಭತ್ತಕ್ಕೆ ಕನೆಹುಳದ ಬಾಧೆ ಸಾಕಷ್ಟು ಹಾನಿಯನ್ನ ಉಂಟು ಮಾಡಿತ್ತು. ಕನೆಹುಳದ ಬಗ್ಗೆ ಹೇಳಬೇಕಂತಂದ್ರೆ ಈ ಕೀಟ ಸಾಮಾನ್ಯವಾಗಿ ಈ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಕೀಟ. ಆದ್ರೆ ಈ ಒಂದು ಕೀಟ ನಮ್ಮ ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ಮತ್ತು ಕೃಷ್ಣಾ ಮೇಲ್ದಂಡೆ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಕೂಡ ಲಗ್ಗೆ ಇಟ್ಟಿರುವುದು ನಾವು ಹೋದ ಸಲ ಒಂದು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಸಮೀಕ್ಷೆಯ ಪ್ರಕಾರ ತಿಳಿದು ಬಂದಿರುತ್ತದೆ. ಈ ಒಂದು ಕೀಟ ಏನ್ ಮಾಡುತ್ತಂತಂದ್ರೆ ಸಾಮಾನ್ಯವಾಗಿ ಈ ಸಸಿ ಮಡಿಯಿಂದ ಹಿಡಿದು ಹೂವಾಗುವವರಿಗೂ ಭತ್ತದಲ್ಲಿ ಒಂದು ತನ್ನ ಬಾಧೆಯನ್ನ ಮಾಡುತ್ತೆ. ಹೆಚ್ಚಾಗಿ ಇದು ಏನಾದ್ರೂ ಸಸಿ ಮಡಿಯಲ್ಲಿ ಬಂತಂದ್ರೆ ನಾವು ಯಾವುದೇ ಇಳುವರಿಯನ್ನ ನಾವು ತೆಗೆದುಕೊಳ್ಳಲಿಕ್ಕೆ ಆಗಂಗಿಲ್ಲ. ಕನೆಹುಳದ ಅದು ಜೀವನ ಚರಿತ್ರೆಯಲ್ಲಿ ಏನಾಗುತ್ತೆ, 4 ಹಂತಗಳಿದಾವೆ. 1 ಮೊಟ್ಟೆ ಹಂತ, 2 ಮರಿಹುಳದ ಹಂತ ಮತ್ತು 3ನೇದ್ದು ಕೋಶಾವಸ್ಥೆ, 4ನೇದ್ದು ಪ್ರೌಢಾವಸ್ಥೆ. ಈ ಮೊಟ್ಟೆಯಿಂದ ಬಂದಂತಹ ಮರಿಹುಳುಗಳು ಈ ಸಸಿಗಳ ಬುಡವನ್ನ ಕರೆದು ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಬುಡದಲ್ಲಿ ಗಂಟಾಗಿ ಸುಳಿ ಎಲೆ ಏನಾಗುತ್ತೆ ಬಿಳಿ ಬಣ್ಣಕ್ಕೆ ತಿರುಗಿ ಆನೆ ಕೊಂಬಿನಂತೆ ಕಾಣಿಸ್ತದೆ. ಇದು ಈ ತರ ಆದಾಗ ನಮ್ಗೆ ಯಾವುದೇ ಒಂದು ತೆನೆ ಬರಲ್ಲ, ಹಾಗಾಗಿ ಏನಾಗುತ್ತೆ ಇಳುವರಿಯಲ್ಲಿ ನಮ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಕುಂಠಿತ ಆಗುತ್ತೆ. ಈ ಒಂದು ಕೀಟ ನಾವು ಸಾಮಾನ್ಯವಾಗಿ ನೋಡಿದಾಗ ಬರ್ಲಿಕ್ಕೆ ಕಾರಣಗಳನ್ನ ಹುಡುಕಿದಾಗ ನಾವು ಅದು ಈ ವರ್ಷ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಈ ಒಂದು ಭಾಗದಲ್ಲಿ ಪ್ರಮುಖವಾಗಿ ನಾವು ಹೇಳ್ಬೇಕಂದ್ರೆ ಹವಾಮಾನದಲ್ಲಿ ಆಗುತ್ತಿರುವ ಬದಲಾವಣೆ ಮತ್ತು ಈ ರೈತರು ಅನುಭವಿಸುತ್ತಿರುವ ಈ ಒಂದು ಬೇಸಾಯ ಕ್ರಮಗಳನ್ನ ನೋಡಿದಾಗ ಈ ಕನೆಹುಳದ ಬಾಧೆ ಬರ್ಲಿಕ್ಕೆ ಕಾರಣ ಆಗಿದೆ. ಸಾಮಾನ್ಯವಾಗಿ ಹವಾಮಾನದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಹೆಚ್ಚು ಹೆಚ್ಚು ಮಳೆ ಆಗ್ತಾ ಇದೆ ಮತ್ತು ಯಾವಾಗ್ಲೂ ಮೋಡ ಕವಿದ ವಾತಾವರಣ ಇರೋದ್ರಿಂದ ಈ ಒಂದು ಕನೆಹುಳದ ಬಾಧೆ ಹೆಚ್ಚಾಗ್ಲಿಕ್ಕೆ ಕಾರಣ ಆಗಿದೆ. ಅದಲ್ಲದೆ ಈ ನಿವಾರದಂತಹ ಚಂಡಮಾರುತಗಳು ಬರ್ತಾ ಇರೋದ್ರಿಂದ ಈ ಒಂದು ಕೀಟದ ಸಮಸ್ಯೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗಿದೆ. ಈ ಒಂದು ವಾತಾವರಣದಲ್ಲಿ ಇರತಕ್ಕಂತ ಉಷ್ಣತೆ ಕಡಿಮೆ ಇದ್ದು ಮತ್ತು ಆರ್ದ್ರತೆ ಏನಾದ್ರೂ ಜಾಸ್ತಿ ಇತ್ತಂದ್ರೆ ಈ ಒಂದು ಹುಳದ ಬೆಳವಣಿಗೆಗೆ ಅದು ಅನುಕೂಲವಾದಂತ ವಾತಾವರಣ ಆಗಿರೋದ್ರಿಂದ ಹೆಚ್ಚು ಬಾಧೆಯನ್ನ ಮಾಡ್ಲಿಕ್ಕೆ ಸಹಾಯ ಆಗ್ತದೆ. ಅದಲ್ಲದೆ ಈ ರೈತರು ಕೂಡ ಕೆಲವು ಅನುಸರಿಸತಕ್ಕಂತ ಒಂದು ಬೇಸಾಯ ಕ್ರಮಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ತಳಿಗಳ ಒಂದು ಉಪಯೋಗ. ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ BPT 5204 ಏನ್ ಸೋನಾ ಮಸೂರಿ ಅಂತ ಹಾಕ್ತಾ ಇದ್ವಿ. ಈಗ ಅದಕ್ಕೆ ರೋಗಗಳು ಕೀಟಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ರೈತರು ಏನ್ ಮಾಡ್ತಾ ಇದಾರೆ ನೆರೆ ರಾಜ್ಯಗಳಿಂದ ಬೀಜಗಳನ್ನ ತಂದು ಹಾಕ್ತಾ ಇದಾರೆ. ಅವುಗಳಲ್ಲಿ ಪ್ರಮುಖವಾಗಿ RNR ಆಗಿರ್ಬಹುದು, ತಾಯಿ ಸೋನಾ ಅಂತ ಬರ್ತಾ ಇದೆ, ನೆಲ್ಲೂರು ಸೋನಾ, ಈ ತರ ಬೇರೆ ಬೇರೆ ತಳಿಗಳನ್ನ ತಂದು ಒಂದು ಹೆಚ್ಚಿನ ಇಳುವರಿಗಾಗಿ ನಮ್ಮ ರೈತರು ಈ ಒಂದು ಹೆಚ್ಚಿನ ಇಳುವರಿ ಪಡೆಯುವ ಸಂಬಂಧ ಹೆಚ್ಚು ಹೆಚ್ಚು ಶಿಫಾರಸು ಮಾಡಿದಕ್ಕಿಂತ ಜಾಸ್ತಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದಾರೆ. ಆಮೇಲೆ ಈ ಹುಳಗಳ ನಿರ್ವಹಣೆಗಾಗಿ ಮತ್ತು ರೋಗಗಳ ನಿರ್ವಹಣೆಗಾಗಿ ಏನ್ ಮಾಡ್ತಾ ಇದ್ದಾರೆ, ಅವೈಜ್ಞಾನಿಕವಾಗಿ ಕೀಟನಾಶಕಗಳ ಬಳಕೆಯನ್ನು ಕೂಡ ಸಮರ್ಪಕವಾಗಿ ಮಾಡ್ತಾ ಇಲ್ಲ. ಹಾಗಾಗಿ ಇವೆಲ್ಲ ಸೇರಿ ಏನಾಗ್ತಾ ಇದೆ ಅಂತಂದ್ರೆ ಪ್ರತಿ ವರ್ಷ ಏನಾದ್ರೂ ಒಂದು ಈ ಒಂದು ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೊಸ ಕೀಟ ಆಗಿರಬಹುದು ಅಥವಾ ಹೊಸ ರೋಗಗಳು ಬರ್ತಾ ಇದಾವೆ. ಹಾಗಾಗಿ ಈ ಒಂದು ಕೀಟ ಈಗ ಏನಾಗಿದೆ, ಈ ಒಂದು ನವೆಂಬರ್ ಸಮಯದಲ್ಲಿ ಈಗ ಭತ್ತ ಕಟಾವು ಬಂದಿದೆ, ಇನ್ನೇನು ಈ ಬೇಸಿಗೆ ಬೆಳೆಗೆ ರೈತರು ಸಸಿ ಮಡಿಯನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಹೊಳೆಯ ದಂಡೆಯಲ್ಲಿ ಬರ್ತಕ್ಕಂತ ಅಥವಾ ನೀರಿನ ಸೌಲಭ್ಯ ಇರ್ತಕ್ಕಂತ ರೈತರು ಬೇಗನೆ ಸಸಿ ಮಡಿಗಳನ್ನ ಮಾಡ್ಕೊಂತ ಇರೋದ್ರಿಂದ ಆ ಒಂದು ಪ್ರದೇಶದಲ್ಲಿ ಏನಾಗ್ತಾ ಇದೆ, ಈ ಕನೆಹುಳದ ಬಾಧೆ ಜಾಸ್ತಿ ಆಗ್ತಾ ಇದೆ. ಅದು ಪ್ರಮುಖವಾಗಿ ಸಸಿ ಮಡಿಯಲ್ಲಿ ಈ ಒಂದು ಕೀಟದ ಬಾಧೆ ಜಾಸ್ತಿ ಆಗ್ತಾ ಇದೆ. ನಾವು ಕೃಷಿ ಸಂಶೋಧನಾ ಕೇಂದ್ರದಿಂದ ಸಮೀಕ್ಷೆ ಮಾಡಿದ ಪ್ರಕಾರ ಈ ಎಸ್ಪೆಷಲಿ ಇನ್ ಕಂಪ್ಲಿ ಭಾಗದಲ್ಲಿ ಇರ್ತಕ್ಕಂತ ಇಟಗಿ, ಮುದ್ದಾಪುರ, ಡಾಣಾಪುರ, ಸಿದ್ದಾಪುರ, ಸಂಗಾಪುರ ಇಂತಹ ಗ್ರಾಮಗಳಲ್ಲಿ ಏನಾಗಿದೆ, ನಾವು ಸಮೀಕ್ಷೆಯನ್ನು ಕೈಗೊಂಡಾಗ ಈ ಒಂದು ಹುಳದ ಬಾಧೆ ಆರ್ಥಿಕ ನಷ್ಟ ರೇಖೆಗಿಂತ ಜಾಸ್ತಿ ಇರೋದು ಕಂಡು ಬಂದಿದೆ. ಆದ್ದರಿಂದ ಈ ಒಂದು ಕೀಟದ ಸಸಿ ಮಡಿಯಲ್ಲೇ ಬಂತಂತಂದ್ರೆ ನಾವು 100ಕ್ಕೆ 100ರಷ್ಟು ನಾವು ಹಾನಿಯನ್ನ ಅನುಭವಿಸಬೇಕಾಗ್ತದೆ. ಈಗ ಬಹಳಷ್ಟು ರೈತರು ಏನ್ ಮಾಡಿದ್ದಾರೆ ಅಂದ್ರೆ ಕನೆ ಹುಳ ಬಂದಂತ ಸಸಿ ಮಡಿಗಳನ್ನು ತೆಗೆದು ಮತ್ತೆ ಹೊಸ ಬೀಜಗಳನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ ಅಂದ್ರೆ ರೈತರಿಗೆ ಡಬಲ್ ಖರ್ಚಾಗುತ್ತೆ. ಆದ್ದರಿಂದ ನಾವು ಈ ಒಂದು ಹುಳವನ್ನ ಮುಂಜಾಗ್ರತೆ ಕ್ರಮವನ್ನು ವಹಿಸಿಕೊಂಡು ಯಾವ ತರ ನಿರ್ವಹಣೆಯನ್ನ ಮಾಡ್ಬೇಕನ್ನೋದು ನಾವು ತಿಳ್ಕೊಳ್ಬೇಕಾದಂತದ್ದು. ಈ ಒಂದು ಕನೆ ಹುಳದ ಒಂದು ನಿರ್ವಹಣೆಗಾಗಿ ಕೆಲವೊಂದಿಷ್ಟು ಕ್ರಮಗಳನ್ನ ನಾನು ರೈತರಿಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಒಂದು ಕನೆ ಹುಳು ಏನಂತಂದ್ರೆ ಭತ್ತವನ್ನ ಬಿಟ್ಟು ಬೇರೆ ಒಂದು ಹುಲ್ಲಿನ ಜಾತಿಯ ಕಳೆಗಳಲ್ಲಿ ಅಥವಾ ಸಸ್ಯಗಳಲ್ಲಿ ಏನಂದ್ರೆ ಜೀವನವನ್ನ ಮಾಡ್ತಾ ಇದೆ. ಸೊ ಅದಕ್ಕೆ ರೈತರು ಏನಂತಂದ್ರೆ ಸಸಿ ಮಡಿಗಳನ್ನ ಹಾಕ್ಬೇಕಾದ್ರೆ ಸುತ್ತಲೂ ಈ ಹುಲ್ಲಿನ ಜಾತಿಯ ಕಳೆಗಳನ್ನ ತೆಗೆದು ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಆಮೇಲೆ ಜಾಸ್ತಿ ಈ ಕನೆ ಹುಳ ಇದ್ದಂತಹ ಪ್ರದೇಶದಲ್ಲಿ ಏನು ಸಸಿ ಮಡಿಗಳನ್ನ ತಯಾರಿಸೋದು ಅಷ್ಟೊಂದು ಸೂಕ್ತವಲ್ಲ. ಆದಷ್ಟು ರೈತರು ಏನಂತಂದ್ರೆ ಆಲ್ರೆಡಿ ಏನು ಮುಖ್ಯ ಬೆಳೆ ಇತ್ತಂದ್ರೆ ಅದರ ಪಕ್ಕದಲ್ಲೇ ಹಾಕೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ. ಆದಷ್ಟು ಸ್ವಲ್ಪ ದೂರದಲ್ಲಿ ಹಾಕೋದ್ರಿಂದ ಈ ಒಂದು ಕೀಟದ ಬಾಧೆಯನ್ನ ನಾವು ಕಡಿಮೆ ಮಾಡಬಹುದು. ಮೂರನೆಯದಾಗಿ ಈ ಒಂದು ಕೀಟದ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಕೀಟ ರಾತ್ರಿ ಹೊತ್ತು ಏನಂದ್ರೆ ಬೆಳಕಿಗೆ ಆಕರ್ಷಣೆಗೊಳ್ಳೋದ್ರಿಂದ ಸುಮಾರು ಏನಂದ್ರೆ ಸಂಜಿನಾಗ 6 ಗಂಟೆದಿಂದ 10 ಗಂಟೆಯೊಳಗೆ ಇದರ ಒಂದು ಚಟುವಟಿಕೆ ಏನಂತಂದ್ರೆ ಬಹಳಷ್ಟು ಇರುತ್ತೆ. ಅಂತ ಒಂದು ಸಮಯದಲ್ಲಿ ನಾವು ಏನಾದ್ರೂ ದೀಪದ ಬಲೆಗಳನ್ನ ಹಾಕಿದ್ರೆ ಈ ದೀಪದ ಬಲೆಗಳಿಗೆ ಏನಾಗುತ್ತೆ, ಆ ಹುಳಗಳು ಅಟ್ರಾಕ್ಟ್ ಆಗಿ ಬಂದು ಆ ಒಂದು ಬಲೆಯೊಳಗೆ ಬೀಳ್ತಾವು. ಆ ಬಲೆಯೊಳಗೆ ಏನಂದ್ರೆ ನಾವು ಸ್ವಲ್ಪ ಕೀಟನಾಶಕವನ್ನು ಹಾಕೋದ್ರಿಂದ ಆ ಬಲೆಯಲ್ಲಿ ಬಿದ್ದ ಹುಳಗಳು ಏನಾಗುತ್ತವೆ ಅಲ್ಲೇ ಸತ್ತು ಹೋಗ್ತಾವೆ. ಇನ್ನ ಏನಂತಂದ್ರೆ ಸಸಿಗಳನ್ನ ಹಾಕ್ಬೇಕಾದ್ರೆ ಸಸಿಗಳನ್ನ ಹಾಕೋಕ್ಕಿಂತ ಮುಂಚೆ ಏನ್ ಮಾಡ್ಬೋದಂದ್ರೆ ರೈತರು ಈ ಬೀಜೋಪಚಾರವನ್ನು ಕೂಡ ಮಾಡಿ ಒಂದು ಬೀಜಗಳನ್ನ ಬಿತ್ತೋದ್ರಿಂದ ಈ ಕನೆ ಹುಳದ ಬಾಧೆಯನ್ನ ನಾವು ಕಡಿಮೆ ಮಾಡಬಹುದು. ಈ ಬೀಜೋಪಚಾರ ಬಂದಾಗ ಯೂಶುವಲಿ ಏನಾಗುತ್ತೆ, ಬೀಜಗಳನ್ನ ಬಿತ್ತುವ ಮೊದಲು ಮೊಳಕೆ ಬಂದಂತಹ ಬೀಜಗಳಿಗೆ ನಾವು ಈ 2 ml ಕ್ಲೋರೋಪೈರಿಫಾಸ್ ಒಂದು ಕೀಟನಾಶಕವನ್ನ ನಾವು ಹಚ್ಚಿ ಏನು ಇರ್ತಕ್ಕಂಥ ದ್ರಾವಣದಲ್ಲಿ 3 ತಾಸು ನೆನಾಕಿಟ್ಟು ಬೀಜಗಳನ್ನ ಉಗ್ಗಿದ್ರೆ ನಮಗೆ ಈ ಒಂದು ಕೀಟದ ಬಾಧೆಯನ್ನ ಕಡಿಮೆ ಮಾಡಬಹುದು. ಅದಲ್ಲದೆ ನಾವು ಬೀಜಗಳನ್ನ ಹಾಕಬೇಕಾದ್ರೆ ಉಗ್ಗಬೇಕಾದ್ರೆ ಉಗ್ಗೋಕಿನ ಮುಂಚೆ ಏನ್ ಮಾಡಬಹುದು, ಈ ಹರಳು ರೂಪದ ಕೀಟನಾಶಕಗಳಾದಂತಹ ಫಿಪ್ರೋನಿಲ್ 0.3G ಅಂತ ಸಿಗುತ್ತೆ ರೀಸೆಂಟ್ ಅಂತ ಹೇಳಿ, ಅದನ್ನಾಗಿರ್ಬಹುದು ಅಥವಾ ಕಾರ್ಬೋಫ್ಯೂರಾನ್ 3G ಗುಳಿಗೆ ಅಂತ ಸಿಗ್ತಾವಲ್ಲ, ಏನು ಫುರ್ಡಾನ್ ಗುಳಿಗೆ ಅಂತೇಳಿ, ಅವುಗಳನ್ನು ಕೂಡ ನಾವು ಈ ಬೀಜಗಳನ್ನು ಉಗ್ಗೋಕಿನ ಮುಂಚೆ ನಾವು ಆ ಸಸಿ ಮಡಿಗೆ ಉಗ್ಗಿದ್ರೆ ಆ ಒಂದು ಭಾಗ ವಿಷಕಾರಿ ಆಗೋದ್ರಿಂದ ನೀವು ಬೀಜಗಳನ್ನು ಉಗ್ಗಿದಾಗ ಮುಂದೆ ಬರ್ತಕ್ಕಂಥ ಸಸಿಗಳಲ್ಲಿ ಆ ಒಂದು ವಿಷ ಇರೋದ್ರಿಂದ ಏನಾಗುತ್ತೆ, ಈ ಹುಳದ ನಿರ್ವಹಣೆಯನ್ನು ನಾವು ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ಇದು ನಾವು ಎಷ್ಟು ಹಾಕ್ಬೇಕಂತಂದ್ರೆ ಈ ಒಂದು ಗುಳಿಗೆಗಳನ್ನ ನಾವು 1 ಎಕರೆ ಸಸಿ ಮಡಿ ಏನಾದ್ರೂ ಮಾಡಿದ್ರೆ ಅದಕ್ಕೆ 1 kg ಇಂದ 1.5 kg ಅಷ್ಟು ನಾವು ಈ ಹರಳು ರೂಪದ ಕೀಟನಾಶಕವನ್ನ ಹಾಕೋದ್ರಿಂದ ಈ ಕೀಟದ ನಿರ್ವಹಣೆಯನ್ನ ಮಾಡಬಹುದು. ಅಕಸ್ಮಾತ್ ನೀವು ಬೀಜಗಳನ್ನ ಹಾಕಿದ್ರೆ, ಈಗೇನಾದ್ರೂ ಸಸಿ ಮಡಿ ಏನಾದ್ರೂ ಒಂದು 10-15 ದಿವಸದ ಇತ್ತಂತಂದ್ರೆ, ಆ ಒಂದು ಸಸಿಗಳಿಗೆ ನೀವು ಕ್ಲೋರೋಪೈರಿಫಾಸ್ 20 EC 2 ml ಪ್ರತಿ ಲೀಟರ್ ನೀರಿಗಾಗ್ಲಿ, ಅಥವಾ ಯಾವುದು ಫಿಪ್ರೋನಿಲ್ 5 AC ಅಂತೇಳಿ ಸಿಗುತ್ತೆ, ಅದನ್ನ 2 ml ಪ್ರತಿ ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಸಿಂಪರಣೆಯನ್ನ ಕೈಗೊಳ್ಳಬಹುದು. ಇದಾಗಿ ಏನಂತಂದ್ರೆ, ಈಗ ಕೆಲವೊಂದಿಷ್ಟು ರೈತರು ಈಗ ಆಲ್ರೆಡಿ ಸಸಿ ಮಡಿ ಮಾಡಿ ಇನ್ನೇನು ಮುಖ್ಯ ಒಂದು ಗದ್ದೆಗೆ ಹಚ್ಚಬೇಕಾದ್ರೆ, ಈ ಸಸಿಗಳನ್ನ ಕಿತ್ತು ನೀವು ಏನ್ ಹಚ್ಚುತ್ತಿರ್ತಿರಲ್ಲ, ಆ ಸಸಿಗಳನ್ನ ಕಿತ್ತು ಹಚ್ಚಬೇಕಾದ್ರೆ ಅವುಗಳ ಬೇರುಗಳನ್ನ ನಾವು ಏನಂತಂದ್ರೆ ಕ್ಲೋರೋಪೈರಿಫಾಸ್ ಇರತಕ್ಕಂತ ದ್ರಾವಣದಲ್ಲಿ ನಾವು ಬೇರುಗಳನ್ನ ಅದ್ದಿ ಅವುಗಳನ್ನ ಹಚ್ಚೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಈ ಒಂದು ಭತ್ತಕ್ಕೆ ಕನೆ ಹುಳು ಸುಮಾರು ಏನಂತಂದ್ರೆ 15-20 ದಿವಸಗಳ ಒಂದುವರೆಗೆ ಇದರ ಬಾಧೆಯನ್ನ ನಾವು ತಪ್ಪಿಸಬಹುದು. ಇದು ಏನಂತಂದ್ರೆ ಸಸಿ ಮಡಿಯಲ್ಲಿ ನಾವು ಹೇಗೆ ಕನೆ ಹುಳಗಳನ್ನ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು. ಯಾಕಂತಂದ್ರೆ ಸಾಮಾನ್ಯವಾಗಿ ರೈತರು ಈಗ ನವೆಂಬರ್ 15-15 ರವರೆಗೆ ರೈತರು ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರ್ತಕ್ಕಂಥ ಈ ಭತ್ತ ಬೆಳೆಗಾರರು ಏನ್ ಮಾಡ್ತಾ ಇದಾರೆ, ರೈತರು ಸಸಿ ಮಡಿಗಳನ್ನ ಹಾಕ್ತಾ ಇದಾರೆ. ಇದಾದ್ಮೇಲೆ ನೀವು ಏನಂದ್ರೆ ಮುಖ್ಯ ಒಂದು ಗದ್ದೆಯಲ್ಲಿ ಹಚ್ಚಿದಾಗೂ ಕೂಡ ಕೆಲವೊಂದಿಷ್ಟು ಕೀಟನಾಶಕಗಳನ್ನ ಬಳಸೋದ್ರಿಂದ ಇದರ ನಿರ್ವಹಣೆಯನ್ನು ಮಾಡಬಹುದು. ಈ ಒಂದು ಕನೆ ಹುಳದ ಬಗ್ಗೆ ನಿಮ್ಗೆ ಏನಾದ್ರೂ ಸಸಿ ಮಡಿಯಲ್ಲಿ ಅಥವಾ ಬೀಜಗಳನ್ನ ಹಾಕೋದಕ್ಕಿಂತ ಮುಂಚೆ ಈ ಒಂದು ಕನೆ ಹುಳದ ನಿರ್ವಹಣೆಯನ್ನು ಯಾವ ತರ ಮಾಡ್ಬೇಕನ್ನೋದ್ರ ಬಗ್ಗೆ ಏನಾದ್ರೂ ನಿಮ್ಗೆ ಮತ್ತೆ ಏನಾದ್ರೂ ಪ್ರಶ್ನೆಗಳು ಇದ್ರೆ ಅಥವಾ ಏನಾದ್ರೂ ಸಮಸ್ಯೆಗಳು ಕಂಡು ಬಂದ್ರೆ, ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಒಂದು ಅಡಿಯಲ್ಲಿ ಬರ್ತಕ್ಕಂತ ಒಂದು ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ಗಂಗಾವತಿಯಲ್ಲಿ ಇದೆ, ಅಲ್ಲಿ ಬಂದು ರೈತರು ಭೇಟಿ ಆಗಬಹುದು. ಅಥವಾ ನೇರವಾಗಿ ನಮ್ಮ ಮೊಬೈಲ್ ನಂಬರ್ಗೆ ಕರೆ ಮಾಡಿ ತಮ್ಮ ಸಮಸ್ಯೆಯನ್ನ ಅಥವಾ ಕೀಟದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಬಹುದು. ನನ್ನ ಹೆಸರು ಡಾಕ್ಟರ್ ಸುಜಯ್ ಹುರುಳಿ ಅಂತೇಳಿ, ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು 81-05-42-77-75. ಇದು ನನ್ನ ಮೊಬೈಲ್ ನಂಬರ್ ಆಗಿರುತ್ತದೆ. ತಮಗೇನಾದರೂ ಪ್ರಶ್ನೆಗಳಿದ್ರೆ ಈ ಕೀಟದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇಷ್ಟೊತ್ತು ನನಗೆ ಈ ಒಂದು ಭತ್ತದಲ್ಲಿ ಸಸಿ ಮಡಿಯಲ್ಲಿ ಬರ್ತಕ್ಕಂತ ಕನೆ ಹುಳದ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟಂತ ಆಕಾಶವಾಣಿ ಹೊಸಪೇಟೆಯವರಿಗೆ ತುಂಬಾ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರಗಳು. ಇದುವರೆಗೆ ಭತ್ತದ ಸಸಿ ಮಡಿಯಲ್ಲಿ ಕಂಡುಬರುವ ಕಣಿ ಹುಳುವಿನ ಬಾಧೆ ಮತ್ತು ಅದರ ಲಕ್ಷಣಗಳ ಕುರಿತು ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ಸಂಜಯ್ ಹುರುಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಜಾಹೀರಾತುಗಳು. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ನಮಸ್ಕಾರ, ನಾನು ನಿಮ್ ಪ್ರೇಮಾ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.